ಅರ್ಬನ್ ಸಸಿನನ್ನ ಶುರು ಮಾಡಿ 50 ಸಂಚಿಕೆಗಳನ್ನ ಕಳೆದಿದ್ದೀವಿ. ಕೂಡೋದು ಕಳೆಯೋದು ಇಟ್ಸ್ ಅ ಟಾಪಿಕ್ ಫಾರ್ ಅನದರ್ ಡೇ. ಐ ರಿಯಲಿ ಅಪ್ರಿಷಿಯೇಟ್ ನೀವು ಮತ್ತೆ ಮತ್ತೆ ಬಂದು ಅರ್ಬನ್ ಸಸಿನನ್ನ ಕೇಳ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಜಸ್. ಅರ್ಬನ್ ಸಸಿನ ಬುಧವಾರದ ಗೋಲ್ಡನ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. Over the years, I don't know how you are. I don't know nima personality, nima characteristics na hege develop madkonri anta. There is a lot of conditioning goes into that. Naavu belada vatavarana, namma society, naavu kelada vishegalu, namma culture, naavu nodada vishegalu, namma bhashe, naavu iro sthala, and so on. There is a lot and lot of contribution goes into that. Sometimes ನಮಗೆ ನಾವೇ ಕ್ವೆಶ್ಚನ್ ಅನ್ನ ಕೇಳ್ಕೊಳ್ಳೋ ಹಾಗಾಗುತ್ತೆ. ಪ್ರಿಸೈಸ್ಲಿ ಹೂ ವಿ ಆ, ಇಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕ್ವೆಶನ್ ಅನ್ಸುತ್ತೆ ಅಲ್ಲ. ಯಾವುದಾದ್ರೂ ಒಂದು ಸ್ಟೋರಿ ಲೈನ್ನ ಇಟ್ಕೊಂಡು ನಾವು ನಮ್ಮನ್ನ ಡಿಫೈನ್ಡ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ನನಗನ್ಸುತ್ತೆ. ಡೋಂಟ್ ಯು ಥಿಂಕ್ ಈ ಸ್ಟೋರಿ ಲೈನ್ ನಮ್ಮ ಜೀವನ ಶೈಲಿಯನ್ನ, ನಮ್ಮ ಜೀವನನ ಜೀವಿಸೋದನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತ? ಆರೋ ನೋ. ಒಂದು ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗಿದ್ದು, these storylines shouldn't dictate our life, how we live anodu, nama jeevana na jeevisodana limit maadibidabardu anodu. It is really important to notice our true self is within us, and let's explore that in today's life. I'd like to take an opportunity to thank ella supporters, fantastic listeners like you, and most importantly nama podcast alli onde ondu invite ke hinjaride. ಒಂದು ಮಾತನ್ನು ಮಾಡದೆ ಬಂದು ಕೆಲವು ಎಪಿಸೋಡ್ಸ್ಗಳನ್ನು ಹೋಸ್ಟ್ ಮಾಡಿ ಮಾಡಿದಂತಹ ಮೋಸ್ಟ್ ಬ್ಯೂಟಿಫುಲ್ ಸೋಲ್ಸ್, ನಮ್ಮ ತಾಯಿ ರೂಪ, ನಮ್ಮ ಚಿಕ್ಕಮ್ಮ ಅಕ್ಕ ಅಂತ ಕರಿತೀನಿ ಪ್ರೀತಿಯಿಂದ, ಸೌಮ್ಯ ಪ್ರಶಾಂತ್, ನಮ್ಮ ದೊಡ್ಡ ಮಾಮಿ ಅಂದರೆ ದೊಡ್ಡಮ್ಮ ವೀಣಾ ಸತ್ಯನಾರಾಯಣ ರಾವ್, ನನ್ನ ಕೊಲೀಗ್ ಮ್ಯಾನೇಜರ್ ಪ್ರತಿಮಾ, ನನ್ನಕ್ಕ ಕಾವ್ಯ ಪ್ರತಾಪ್. ಅವರದೇ ಆದ ಸೆಪರೇಟ್ ಶೋಸ್ ಎಲ್ಲ ಮೇಜರ್ ಆಡಿಯೋ ಪ್ಲಾಟ್ಫಾರ್ಮ್ಸಲ್ಲಿ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾ ಇದ್ವಿ. ಸೊ ಹ್ಯಾಂಗ್ ಆನ್ ಟು ದಿಸ್ ಪಾಡ್ಕಾಸ್ಟ್ ಟು ನೋ ಮೋರ್ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರನ ನಾನು ನಿಮಗೆ ಹೇಳಬೇಕು. ಇನ್ನಷ್ಟು ಗೆಸ್ಟ್ ಹೋಸ್ಟ್ಸ್ಗಳು ಅರ್ಬನ್ ಸಸ್ಯ ಪಾಡ್ಕಾಸ್ಟ್ಗೆ ಬಂದು ಎಪಿಸೋಡ್ಸ್ಗಳನ್ನು ಹೋಸ್ಟ್ ಮಾಡ್ತಾರೆ ಇನ್ ದಿ ಅಪ್ಕಮಿಂಗ್ ಡೇಸ್. ಪ್ರತಿದಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ಹೀಗೆ ನಮ್ಮ ಜೊತೆಗೆ ವರ್ಷವಿಡೀ ಜೊತೆಗಿರ್ತೀರಿ ಅಂತ ನಾನು ನಂಬಿದ್ದೀನಿ. Thank you so much for choosing Arbasasya podcast. Nanu Rajas. Matte sigona.